ಇದು ಆಕಾಶವಾಣಿ ಕರ್ನಾಟಕ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಲಿಂಗ್ಸ್ಕೂರು ತಾಲೂಕಿನ ಚಿಕ್ಕ ಉಪ್ಪೇರಿ ಗ್ರಾಮದ ರೈತರಾದ ಚನ್ನಕುಮಾರ್ ಅವರ ಸಿಗಡಿ ಮೀನು ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ ಹಾಗೂ ಪೇಟೆ ಧಾರಣೆ. ನಂತರ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ ಸಿಳೇಕ್ಯಾತ್ ಹಾಗೂ ಸೆಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಲಿಂಗ್ಸ್ಕೂರು ತಾಲೂಕಿನ ಚಿಕ್ಕ ಉಪ್ಪೇರಿ ಗ್ರಾಮದ ರೈತರಾದ ಚನ್ನಕುಮಾರ್ ಅವರ ಸಿಗಡಿ ಮೀನು ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ರೈತರು ಚನ್ನಕುಮಾರ್ ಅಂತೇಳಿ. ಇವರು ಲಿಂಗ್ಸೂರು ತಾಲೂಕಿನ ಚಿಕ್ಕ ಉಪ್ಪೇರಿ ಗ್ರಾಮದ ರೈತರು. ಜೊತೆಗೆ ಇವೇನು ನಾವು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಲ್ಲ, ರಿಯಲ್ ಎಸ್ಟೇಟ್ ಒಂದು ಉದ್ಯೋಗವನ್ನು ಮಾಡಿಕೊಂಡು ಕೃಷಿಯಲ್ಲಿ ಸಾಕಷ್ಟು ತಮ್ಮದೇ ಆದ ವೇಸ್ಟ್ ಭೂಮಿಯನ್ನು ತೊಗೊಂಡ್ಬಿಟ್ಟು ಕೃಷಿಗೆ ಅದನ್ನು ಯೋಗ್ಯ ಮಾಡಿ ಬೆಳೆಯನ್ನು ಬೆಳೀತಿದ್ದಾರೆ. ಇತ್ತೀಚೆಗೆ ಚನ್ನಕುಮಾರ್ ಅವರು ಲಿಂಗ್ಸೂರು ತಾಲೂಕಿನ ಚಿಕ್ಕ ಉಪ್ಪೇರಿ ಗ್ರಾಮದಲ್ಲಿ 15 ಎಕರೆದಲ್ಲಿ ಸಿಗಡಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸಿಗಡಿ ಸಾಕಾಣಿಕೆ ಹೇಗೆ ಅನಿಸುತ್ತೆ, ಯಾಕೆ ಸಿಗಡಿ ಸಾಕಾಣಿಕೆಗೆ ಬಂದರು, ಜೊತೆಗೆ ಯಾವ ರೀತಿ ಸಿಗಡಿ ಸಾಕಾಣಿಕೆ ಲಾಭ ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಚನ್ನಕುಮಾರ್ ಅವರು ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರ ವಿಚಾರವನ್ನು ಕೇಳೋಣಂತ. ಚನ್ನಕುಮಾರ್ ಅವರೇ, ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಸ್ವಾಗತ. ಮತ್ತು ಜೊತೆಗೆ ತಾವು ಮೂಲತಃ ಓದಿರೋದೇನು? ನಾವು ಮೂಲತಃ 9th ಓದಿವಿ ಸರ್, 9th ಫೇಲ್ ಸರ್ ನಾವು. ಆ್ಯಕ್ಚುಲಿ ಕೃಷಿ ಬಗ್ಗೆದಾಗ ನಮ್ಗೆ ಆಸಕ್ತಿ ಸರ್, ಕೃಷಿ ಮಾಡಬೇಕು. ಸ್ವಲ್ಪ ಏನದ ನೆಮ್ಮದಿ ಇರ್ತದೆ ಸರ್, ಇದು ಆರೋಗ್ಯ ಸಿಗ್ತದೆ ಮತ್ತು ಇದು ಒಳ್ಳೆಯದಂತ ನಾವು. ತಂದೆಯವರು ಉದ್ಯೋಗ ಏನು ಮಾಡ್ತಾಯಿದ್ರು? ತಂದೆಯವರು ಮೊದಲು ಅಗ್ರಿಕಲ್ಚರಿಸ್ಟ್ ಸರ್, ಮತ್ತು ವ್ಯಾಪಾರ ಎರಡೂ ಸರ್ ಅವ್ರದ್ದು ನಮ್ಮ ತಂದೆಯವರು. ಈಗ ಚಿಕ್ಕ ಉಪ್ಪೇರಿ ಗ್ರಾಮದಲ್ಲಿ ತಾವು ಸಿಗಡಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದಿರಿ, ಹೇಗೆ ಸಿಗಡಿ ಸಾಕಾಣಿಕೆ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಗೆ ಬಂತು ತಮಗೆ? ಅದರಲ್ಲೇ ಹೋಗ್ಬೇಕು ಅಥವಾ ಮೀನು ಸಾಕಾಣಿಕೆ ಅಥವಾ ಬೇರೆ ಉದ್ಯೋಗಗಳು ಭಾಳಷ್ಟು ಇದಾವೆ, ಸಿಗಡಿ ಸಾಕಾಣಿಕೆಗೆ ಯಾಕೆ ಬಂದ್ರಿ? ಈ ಸಿಗಡಿ ಸಾಕಾಣಿಕೆಗೆ ಅಂದ್ರೆ ಏನು ಸರ, ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ ಅಂತ ಒಂದು ಸ್ಕೀಮ್ ಅದು ಸರ್. ಆ ಸ್ಕೀಮ್ ಸಲಿಂದ ಏನಾದ್ರಿ ಅದನ್ನೆಲ್ಲ ಸರ್ಚ್ ಮಾಡಿ ನೋಡಿದಾಗ ರೀ, ಮೀನ ಇದೊಂದು ಡಿಫ್ರೆಂಟ್ ಆಗಿರೋಂಥ ಬಿಸ್ನೆಸ್ ರೀ, ಮತ್ತು ಅಗ್ರಿಕಲ್ಚರ್ ಇದು. ಇಲ್ಲಿ ಈ ಭಾಗದಾಗ ಯಾರು ಮಾಡಿಲ್ಲ ಸರ್, ಆಲ್ಮೋಸ್ಟ್ ಕಡಿಮೆ, ಎಲ್ಲಿ ಎಲ್ಲೋ 100 ಕ್ಕೊಂದು ಪೈಸೆನೂ ಐತೆ ಇಲ್ಲ ರೀ. ಅದಕ್ಕೆ ಇದನ್ನು ಮಾಡಿದ್ರೆ ನಾವು ಮಾಡಿದ್ದು ನೋಡಿ, ಒಂದು 10-20 ಜನ ಮತ್ತೆ ಬೇರೆದಾರು ಮಾಡ್ತಾರೆ. ಈ ಕೃಷಿ ಏನದ ಬೇರೆ ಜನರಿಗೆ ಹೆಲ್ಪ್ ಆಗ್ತದ ಅನ್ನೋ ಒಂದು ಇದಕ್ಕೆ ನಾವು ಈ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿವಿ ಸರ್. ಭೂಮಿ ಒಳ್ಳೆ ಭೂಮಿಯನ್ನು ನೋಡ್ರಿ, ಸಾಮಾನ್ಯವಾಗಿ ರೈತರೆಲ್ಲ ಮಾಡೋದು ಭೂಮಿ, ಸುಮಾರು ಭೂಮಿಯನ್ನು ಮೀನು ಸಾಕಾಣಿಕೆ ಎಲ್ಲ ಮಾಡ್ತಿರ್ತಾರೆ, ಸಿಗಡಿ ಸಾಕಾಣಿಕೆ ಮಾಡ್ತಾರೆ. ತಮ್ಮ ಭೂಮಿ ಅಂತದ್ದು ಹೇಗೆ ಪ್ರಾರಂಭ ಮಾಡಿದ್ರು ಹೇಳಿ ಭೂಮಿ ಸರ್? ಇದು ವೇಸ್ಟ್ ಲ್ಯಾಂಡ್ ಸರ್, ಇದು 100 ವರ್ಷದಿಂದನೂ 1 ಚೀಲನೂ ಬೆಳೆದಿಲ್ಲ ಸರ್ ಈ ಲ್ಯಾಂಡಲ್ಲಿ. ನಾನು ಆಲ್ಮೋಸ್ಟ್ ಒಳದು ವೇಸ್ಟ್ ಲ್ಯಾಂಡೇ ತೊಂತು ಸರ್, ಯಾಕಂತ ಈ ರೈತರು ಬೆಳೆಯೋದನ್ನು ತೊಗೊಂಡು ನಾವು ಏನದ ಅದನ್ನು ಮಾಡೋದಕ್ಕಿಂತ ವೇಸ್ಟ್ ಲ್ಯಾಂಡ್ ತೊಗೊಂಡು ಇಂಥ ಕೃಷಿ ಮಾಡಿ ಇನ್ನೊಬ್ರಿಗೆ ಮಾದರಿಯಾಗಿ ಜೀವನ ಮಾಡ್ಬೇಕನ್ನ ನನ್ನ ಅಭಿಲಾಷೆ ಸರ್. ಅಂದರೆ ವೇಸ್ಟ್ ಲ್ಯಾಂಡನ್ನು ಖರೀದಿ ಮಾಡಿರ್ತಾವೆ ಮೂಲತಃ. ಈ ವೇಸ್ಟ್ ಲ್ಯಾಂಡ್ ಅಂದರೆ ಯಾವ ಥರ ಇತ್ತಿಲ್ಲೇ, ಏನಿತ್ತು ವ್ಯವಸ್ಥೆಗಳು, ಹೇಗೆ ಪ್ರಾರಂಭ ಮಾಡಿದ್ರು ಹೇಳಿ ಸ್ವಲ್ಪ. ಇದು ಫುಲ್ಲು ಸವಳ ಜೋಳ ಲ್ಯಾಂಡ್ ಸರ್, ಇದು ವೇಸ್ಟ್ ಲ್ಯಾಂಡ್ ಸರ್. ಇದು ಅದು ಏನು, ನಾವು ಮೊದಲು ಇದನ್ನು ಗದ್ದೆ ಮಾಡ್ಬೇಕಂತ ಒಂದು 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ನಮ್ಮ ಫಾದರ್ ಬಂದು 1-1.5 ತಿಂಗಳ ತನಕ ಇಲ್ಲಿದ್ದರೆ ಈ ಲ್ಯಾಂಡನ್ನು ಕಲ್ಟಿವೇಟ್ ಮಾಡಿ ಗದ್ದೆ ಹಚ್ಚಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡ್ರಿ ಸರ್. ಬೋರ್ ಹಾಕಿದ್ರು ಏನು ಹಾಕಿದ್ರು ಇದು ಬೆಳೆನೇ ಬೆಳೆಯಲ್ಲ ಸರ್. ಟೋಟಲಿ ಬೆಳೆಯಾರ್ದಕ್ಕೆ ಮತ್ತೆ ನಾವೇನದ ಇದು ಮೀನಕ್ಕೆ ಬೆಳೀತದೆ ಅಂತಂದ್ರೆ ರೀ ನಿಮ್ಮಂಥ ಆಫೀಸರು ಅವಾಗೇನದಲ್ರಿ, ನಾವು ಇದು ಮೀನು ಕೃಷಿ ಮಾಡೋಕ್ಕಂತ ಹೋದ್ವಿ ಸರ್. ಮೀನು ಕೃಷಿ ಸಿಗಡಿ ಸಾಕಾಣಿಕೆನ ಮಾಡ್ಬೇಕಂತ ಯಾಕೆ ಬಂತು ತಮಗೆ? ಸಿಗಡಿ ಕೃಷಿ ಅಂತಂದ್ರೆ ಇದು ನ್ಯಾಚುರಲ್ ಮೀನು, ಬೇರೆ ಮೀನಕ್ಕೆ ರೇಟ್ ಇಲ್ಲ ಸರ್. 60 ರೂಪಾಯಿ, 80 ರೂಪಾಯಿ, 100, 200 ರೂಪಾಯಿ ಒಳಗೆ ಸರ್. ಇದು 1 ಕೆಜಿ ಸ್ಟಾರ್ಟಿಂಗ್ ಬಂದು 260 ಹಿಡ್ಕೊಂಡು 900 ತನ ಸರ್, 260 ರೂಪಾಯಿ ತನಕ ಆದರೆ. ಮತ್ತು ಇದು ಎಕ್ಸ್ಪೋರ್ಟ್ ಮೆಟೀರಿಯಲ್ ಸರ್. ಇದು ಆ ಒಂದು ವಿಚಾರದಿಂದ ಸಿಗಡಿ ಬೆಳಿಬೇಕಂತ ಡಿಸೈಡ್ ಮಾಡಿದ್ವಿ. ಮಾಡೋಕ್ಕಿಂತ ಮುಂಚೆ ತಾವು ಎಲ್ಲರ ಸಿಗಡಿ ಸಾಕಾಣಿಕೆ ಮಾಡಿದಂಥ ರೈತರ ಅನುಭವಗಳನ್ನು ತೊಗೊಂಡು ಅಲ್ಲಿ ಭೇಟಿಯಾಗಿ ಅವರ ವಿಚಾರವನ್ನು ತೊಗೊಂಡ್ರೆ ಹೇಗೆ? ಹಾಂ, ತೊಗೊಂಡಿವಿ ಸರ್. ಸಿಗಡಿ ಕೃಷಿ ಮಾಡಿದವ್ರು ಇಲ್ಲಿ ಸುರ್ಪೂರು, ಯಾತಗಿರಾಗ್ರಿ, ಇವರೆಲ್ಲರೂ ಹತ್ರ ಭೇಟಿಯಾದಿವಿ ರೀ. ನಾವು ಅಂಥ ಎಕ್ಸ್ಪರ್ಟ್ಸ್ನೇ ಕರೆಸಿ ಇದನ್ನು ಅಗ್ರಿಕಲ್ಚರ್ ಮಾಡಕತ್ತೀವಿ ಸರ್. ಇದು 15 ಎಕರೆದಲ್ಲಿ ಎಷ್ಟು ಕೆರೆಗಳನ್ನು ಮಾಡಿರಿ? ಒಂದೊಂದು ಕೆರೆ ಒಂದು ಗಾತ್ರ ಎಷ್ಟೆಷ್ಟಿದೆ ಮತ್ತು ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡಿದ್ದೀರಲ್ಲ? ಈಗ 15 ಎಕರೆದಲ್ಲಿ 5 ಪಾಂಡ್ ಮಾಡಿದ್ದೀವಿ ಸರ್. ಒಟ್ಟು 1 3 ಎಕರೆದು 4 ಮಾಡಿದ್ವಿ ಸರ್. 1 ಎಕರೆದು 1, ಟೋಟಲ್ 13 ಎಕರೆ ರೀ. 13.5 ಎಕರೆ ತನಕ ಆಗ್ತೀರಿ. 1 ಎಕರೆ ಏನಾದಲ್ರಿ, ಒಡ್ಡು ಬರ್ತದೆ ಸರ್. ಇದು ರೋಡು ಒಡ್ಡುಗಳು ಬರ್ತವೆ ಸರ್. ಇದು ಕೆರೆಗಳನ್ನು ನೋಡಿದರೆ ಭಾಳಷ್ಟು ದೊಡ್ಡ ಸೈಜ್ ಕೆರೆಗಳನ್ನು ಮಾಡಿದಿರಿ, ಯಾಕೆ ಇಷ್ಟು ಸೈಜ್ ಕೆರೆಗಳನ್ನು ಮಾಡಲಿಕ್ಕೆ ಹೇಳಿದ್ರೆ ಭಾಳಷ್ಟು ದುಡ್ಡನ್ನು ಖರ್ಚು ಮಾಡಿರೇನೋ ಅಂತ ಅನ್ಸುತ್ತೆ ಒಂದು ಕಡೆ ತಮಗೆ? ಇಲ್ಲ ಸರ್, ಅದು ನಾವು ಹೊಸ್ದಾಗೆಲ್ಲ ಸರ್ ದುಡ್ಡು ಖರ್ಚಾಗ್ಯವ ಸರ್ ಭಾಳ. ಬೇರೆ ಕೃಷಿಕರಿಗೆ ನಾನು ಹೇಳೋದು ಏನಂದ್ರೆ, ಇದು ಸಿಗಡಿಗೆ ಸ್ವಲ್ಪ ಸಣ್ಣ ಸಣ್ಣದಿದ್ದರೆ ಚೆನ್ನಾಗಿ ಸರ್ ಆಯಿತು. ನಾವೆಲ್ಲ ಒಡ್ಡುಗಿಡ್ಡು ದೊಡ್ಡದಾಕಿವಿ ರೀ. ಏನೋ ಒಂದು ಮೊದಲು ತಿಳಿದು ತಿಳಿದ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿವ್ರಿ. ಏನು ಪ್ರಾಬ್ಲಮ್ ಅಂತ ಏನಿಲ್ಲ, ಪ್ರಾಬ್ಲಮ್ ಅಂತ ಏನಿಲ್ಲ ಸರ್. ಓವರಾಲ್ ಆಗಿ ಸ್ವಲ್ಪ ಇದು ಸಿಗಡಿ ಲೆಕ್ಕಕ್ಕೆ ಹೋದ್ರೆ 1-1.5 ಎಕರೆ ಇರೋದು ಇನ್ನೂ ಚಲೋ ಅಂತ ನನ್ನ ಅಭಿಪ್ರಾಯ ಸರ್. ನೀರಿನ ಅನುಕೂಲತೆ ಈ ಸಿಗಡಿ ನೋಡ್ರಿ, 15 ಎಕರೆದಲ್ಲಿ 5 ಪಾಂಡ್ 6 ಪಾಂಡ್ಗಳನ್ನು ಅದಾವೆ ನಿಮ್ಮದು. ಹೇಗೆ ನೀರು ಇದಕ್ಕೆಲ್ಲ ಹೇಗೆ? ಮತ್ತು ಸಿಗಡಿ ಅಂತಂದರೆ ನಮ್ಮ ಅದಕ್ಕೆ ಸಿಹಿ ನೀರಿನ ಮೀನುಗಳು ಬೇರೆ, ಆಮೇಲೆ ಉಪ್ಪು ನೀರಿನ ಸಿಗಡಿ ಉಪ್ಪು ನೀರಿನಲ್ಲಿ ಲವಣಾಂಶ ಇರತಕ್ಕಂಥ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಜಾತಿ ಅದು. ಹೇಗೆ ಮಾಡ್ತಾ ಇದ್ದೀರಿ ನೀರಿನ ವ್ಯವಸ್ಥೆ ಅದೆಲ್ಲ? ನೀರಿನ ವ್ಯವಸ್ಥೆ ಇಲ್ಲಿ ಕೆನಲ್ಲೇ ಹೋಗಿ ಸರ್, ಬಾಜು ಹಳ್ಳ ಸರ್, ದೊಡ್ಡ ಹಳ್ಳ ರೀ. ಇದು 12 ತಿಂಗಳನ್ನು ಏರಿಯಾ ಅಂತ ಹಳ್ಳ ರೀ. ಎಲ್ಲ ಸಿಪೇಜ್ ವಾಕ್ರು ಈ ಕಡೆ ಬರ್ತದೆ ಸರ್. ಇದು ಡೆಡ್ ಆ್ಯಂಡ್ ಸರ್ ನಮ್ಮ ಲ್ಯಾಂಡು. ಸಿಪೇಜ್ ವಾಕ್ರು ಬಂದು ಉಪ್ಪು ನೀರೇ ಬರ್ತದೆ ಸರ್ ಆಲ್ಮೋಸ್ಟ್ ಇಲ್ಲಿ. ಅದನ್ನೇ ನೀರೇನದ ನಾವು ಈ ಕಡೆ ನಮ್ಮ ಕೆರೆಗೆ ಹಾಕಿಂತೀವಿ ಸರ್. ಮತ್ತೆ ಅದು ನೀರನ್ನು ಕೆರೆಗೆ ಎಷ್ಟು ಗಾತ್ರದ ಕೆರೆಗಳಿದಾವೆ? 2-2 ಎಕರೆ 3-3 ಎಕರೆ ಮಾಡಿಸಿರಿ ಹೇಗೆ? ಮತ್ತು ನೀರನ್ನು ಎಷ್ಟು ಆಳದವರೆಗೆ ಒಂದೊಂದು ಕೆರೆಯಲ್ಲಿ ನೀರು ತರ್ತಾ ಇದ್ದೀರಿ? ಒಂದೊಂದು ಕೆರೆಗೆ, ಎಲ್ಲ ಕೆರೆಗೂ 5 ಫೀಟ್ ಮಿನಿಮಮ್ ಸರ್, 4-5 ಫೀಟ್ ರೀ. 5 ಫೀಟ್ ಅಷ್ಟೇ ನೀರು ಸ್ಟೋರೇಜ್ ಮಾಡ್ತೀವಿ ಸರ್. ಅದಕ್ಕಿಂತ ಜಾಸ್ತಿ ಸಿಗಡಿಗೇನು ಭಾಳ ಬೇಕಾಗಿಲ್ಲ ಸರ್ ನೀರು. ಯಾಕಂದ್ರೆ ಅದಕ್ಕೆ ನೀರನ್ನು ಪರೀಕ್ಷೆ ಮಾಡಬೇಕಾಗತ್ತೆ ಪ್ರತಿನಿತ್ಯ, ವಾರ ನೀರು ಯಾವ ಕ್ವಾಲಿಟಿ ಐತೆ, ಸಿಗಡಿಗೆ ಒಂದು ಥರ ಲವಣಾಂಶ ಮೇಂಟೈನ್ ಮಾಡ್ಬೇಕು ಅದಕ್ಕೆ. ಮಾರ್ನಿಂಗ್ ಬೆಳಗ್ಗೆ PH ಚೆಕ್ ಮಾಡ್ತಾರೆ ಸರ್ ನಮ್ಮವರು. ಬೆಳಗ್ಗೆ 6 ಗಂಟೆಗೆ ಅದು ಚೆಕ್ಕಿಂಗ್ ಆಗ್ತದ್ರಿ. 8, 8.2, 8.3 ಇದನ್ನು ಏನದ ಮೇಂಟೈನ್ ಮಾಡ್ತಾರೆ ರೀ. ಹೆಚ್ಚಿಗಿತ್ತಂದ್ರೆ ಅದಕ್ಕೆ ಬೆಲ್ಲ ಜ್ಯೂಸ್, ಅದಕ್ಕೂ ಮೆಡಿಸನ್ನು, ಅದು ಟೆಕ್ನಿಷಿಯನ್ ಬರ್ತಾರೆ ರೀ, ಅವರು ಹೇಳಿದ ಪ್ರಕಾರ ರೀ ಇವ್ರು ಫಾಲೋ ಮಾಡ್ತಾರೆ ಸರ್. ಅಂದರೆ ನೀರು ಕಡಿಮೆ ಇತ್ತು, ಉಪ್ಪಿನಾಂಶ ಕಡಿಮೆ ಇತ್ತಂದ್ರೆ ಅದಕ್ಕೇನು ಉಪ್ಪದ್ದು ಹಾಕ್ತಾರೆ? ಹಾಂ, ಉಪ್ಪು ಹಾಕ್ತೀವಿ ಸರ್. ಉಪ್ಪನ್ನು ಒಂದು 2 ಲೋಡ್ ಉಪ್ಪು ತರಿಸಿಕ್ತೀವಿ ರೀ. ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕ್ತೀವಿ ರೀ. PH ಏನದ ಡೌನ್ ಮಾಡ್ಬೇಕಂತಂದ್ರೆ ಶುಗರ್ ಹಾಕ್ತೀವಿ ರೀ. ಸಕ್ಕರೆನೂ ಇಟ್ಟಿವಿ ಸರ್ ಕ್ವಿಂಟಲ್ಗಟ್ಲೆ ಬೆಲ್ಲ, ಮತ್ತು ಪೊಟ್ಯಾಶ್ ರೀ, ಅಮೋನಿಯಂ ರೀ, ಎಲ್ಲ ಮೆಡಿಸಿನ್ ಭಾಳ ಅದಾವೆ ಸರ್ ರೂಮ್. ಅಂದರೆ ಅವರು ಒಂದೊಂದು ಕೆರೆಗೆ ಇಷ್ಟಿಷ್ಟು ಹಾಕ್ಬೇಕಂತ ಹೇಳ್ತಾರೆ ನಿಮಗೆ ಟೆಕ್ನಿಷಿಯನ್? ಸರ್, ನಾವು ಡೈಲಿ ರಿಪೋರ್ಟ್ ಕೊಡ್ತೀವಿ ಸರ್, 3 ಟೈಮ್ ಅವ್ರಿಗೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸರ್. ಆ ಪ್ರಕಾರ ಏನಾದರೆ ಅವರು ಒಂದು ವಾರದ್ದು ಮೆಡಿಸನ್ನು ಟ್ರೀಟ್ಮೆಂಟ್ ಏನು ಬೇಕಂತ ಎಲ್ಲ ಬರೆದಿರ್ತಾರೆ ಸರ್. ಅದನ್ನು ಲಿಸ್ಟ್ ಪ್ರಕಾರ ಫಾಲೋಅಪ್ ಮಾಡ್ತಿರ್ತೀವಿ ನಾವು. ಫಾಲೋಅಪ್ ಮಾಡ್ತಿರ್ತೀವ್ರಿ. ಮತ್ತೆ ಹಂಗೇನಾದ್ರೂ ವೇರಿಯೇಷನ್ ಆಯ್ತು ಮೂರು ಟೈಮ್ದಾಗ ಅಂದ್ರೆ ಅವರು ಇಂಥದ್ದು ಚೇಂಜ್ ಮಾಡಿರಿ ಇದನ್ನ ಹಾಕ್ರಿ ಅಂತ ಮತ್ತೆ ಹೇಳ್ತಾರೆ ಸರ್. ಈಗ ನೋಡ್ರಿ ಒಂದೊಂದು ಕೆರೆ 2 ಎಕರೆ 2.5 ಎಕರೆ ಕೆರೆಗಳದ ನಿಮ್ದು, ಇಲ್ಲಿ ಎಷ್ಟು ಒಂದು ಸಿಗಡಿಯನ್ನು ಬಿಡ್ತೀರಿ? 1 ಎಕರೆಗೆ 2 ಲಕ್ಷ ಸರ್ ಇದು. ನಾವು ಟೋಟಲ್ 20 ಲಕ್ಷ 22 ಲಕ್ಷ ತನಕ ಸೀಡ್ ಹಾಕಿವ್ ಸರ್, ಸಿಗಡಿ ಸೀಡ್. 15 ಎಕರೆಗೆ 22 ಲಕ್ಷ ಸೀಡ್ ಹಾಕಿವ್ ಸರ್. ಇಲ್ಲಿಂದ ಮರಿ ಸಿಗಡಿಯನ್ನ ತಂದ್ರಿ, ಸೀಡ್ಸ್ ಅನ್ನ ಹೇಗೆ ರೇಟ್ ಬಿತ್ತು ನಿಮಗೆ? ಸಿಗಡಿ ಪಾಂಡಿಚೇರಿಯಿಂದ ತಂದಿವಿ ಸರ್. ಒಂದು ಸಿಗಡಿ ಸೀಡಿಗೆ 36 ಪೈಸೆ ಸರ್, 36 ಪೈಸೆ ರೀ, ಇಂಟು 22 ಲಕ್ಷ ರೀ. ಅದಕ್ಕೊಂದು ತರಕ್ಕೆ ರೆಂಟ್ 1,80,000 ತೊಗೊಂಡಾರ ರೀ. ಟೋಟಲ್ 1.5 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಸರ್ ಅಲ್ಲಿಂದ ಇಲ್ಲಿಗೆ ತರಕ್ರಿ, ಬೀಜ ಸೀಡ್ ತರಕ್ರಿ. 22 ಲಕ್ಷ ತಂದಿವಿ ಸರ್ ಸೀಡ್. ತಂದ ಮೇಲೆ ಅದಕ್ಕೆ ಆಹಾರ ಪೂರೈಕೆದು ಬಿಡುವುದಾಯಿತು, ಜೊತೆಗೆ ಹಂತ ಹಂತವಾಗಿ ಏನೇನು ಮಾಡ್ಬೇಕು ಅನ್ನೋದನ್ನ ಹೇಗೆ ನಿಮಗೆ ಮಾಹಿತಿಯನ್ನು ಕೊಡ್ತಿರ್ತಾರೆ ಟೆಕ್ನಿಷಿಯನ್ ಅಥವಾ ನಿಮ್ಗೆ ನಿಮ್ಮ ಇಲ್ಲಿ ಯಾರಾದ್ರು ನುರಿತವ್ರನ್ನ ಇಟ್ಕೊಂಡಿರಿ, ಹೇಗೆ ನೀವೆಲ್ಲ ಮಾಡಿಸ್ಲಿಕ್ಕೆ? ಇಲ್ಲ ಸರ್, ಅದೊಂದು ದೊಡ್ಡ ಅದ್ಭುತನೇ ಸರ್. ಅದು ಹೆಂಗಂತಂದ್ರೆ ರೀ, ಪಾಂಡಿಚೇರಿಲಿಂದ ಸೀಡ್ ಬಂದ ಹೊತ್ತಿನಾಗ ರೀ ಟೈಮ್ 7:30 ಆಗಿತ್ತು ರೀ. ನಾನೇ ಬಂದೆ ರೀ, ಇವರು ಮೈಬೂಬ್ ಸಾಬು ಅಣ್ಣವ್ರ ಇವರೆಲ್ಲರೂ ಆ ಸೀಡ್ ಬಿಡಕತ್ತಿದ್ರು. ಇದು ನಮ್ಮದೇ ಲ್ಯಾಂಡ, ನಾವೇ ಹಿಂಗೆ ಮಾಡಕತ್ತೀವಿ ಅಂತ ನನಗೆ ಅದು ಅದ್ಭುತ ಆಯ್ತು ಸರ್. ಇದು ಒಂಥರ ಡಿಫ್ರೆಂಟ್ ಅಗ್ರಿಕಲ್ಚರ್ ರೀ, ಡಿಫ್ರೆಂಟ್ ವೇ ರೀ. ಇದಕ್ಕೆ ಭಯಂಕರ ನೋಡ್ತಾರೇ ಬೇಕು ರೀ. ಇದು ಭಾರಿ ಟೆಕ್ನಿಕಲ್ ಮಾಡ್ಬೇಕು ಸರ್. ಇದು ಇದ್ರಾಗ ಒಂದು ಮಿಸ್ ಆದ್ರೂ ರೀ ಇದು 100,000 ಲಾಸ್ ಆಗ್ತದೆ ಸರ್. ಒಂದು ಪಾಂಡ್ ಹೋದ್ರೆ ನಮಗೊಂದು 80-90 ಲಕ್ಷ ತನಕ ಲಾಸ್ ಆಗ್ತದ್ರಿ. ಟೋಟಲ್ 1.5-2 ಕೋಟಿ ರೂಪಾಯಿದ್ದು ಮೆಟ್ರಲ್ ಬರ್ತದ್ರಿ ನಮಗೆ. 30 ಕ್ವಿಂಟಿಗೆ ಬಂದ್ರೇ ನಮಗೆ 180-1.8 ಕೋಟಿ ತನಕ ಇದು ಬೆಳೆ ಬರ್ತದ್ರಿ. ಇದ್ರಾಗ ಏನಾದರೂ ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ರು ರೀ ನಮಗೆ ಅಷ್ಟು ಲಾಸ್ ಆಗ್ತದೆ ಸರ್, ಅಷ್ಟು ಲಾಸ್ ಆಗ್ತದ್ರಿ. ಅಂದ್ರೆ ಒಂಥರ ರಿಸ್ಕ್, ಭಾಳಷ್ಟು ರಿಸ್ಕ್ ಇದೆ, ಭಾಳ ಕೇರ್ಫುಲ್ ಆಗಿ ಮಾಡ್ಬೇಕಿದೆ ನಾವು ಸಿಗಡಿ ಕೃಷಿಯನ್ನು. ಭಾಳ ಕೇರ್ಫುಲ್ ಮಾಡ್ಬೇಕು ಸರ್ ಇದು. ಯಾಕಂದ್ರೆ ಫ್ಯಾನು ಸಾಯಂಕಾಲ 6 ಗಂಟೆಗೆ 6:00 ಸ್ಟಾರ್ಟ್ ಆಗ್ತಾವ ರೀ, ಬೆಳಿಗ್ಗೆ 6:00 ತನಕ 1 ಅವರ್ನು ಬಂದ್ ಮಾಡಂಗಿಲ್ಲ ಸರ್. ಅದು ಫ್ಯಾನ್ಗಳು ಅದನ್ನ ರುಟೀನ್ ತಿರುಗ್ತಿರ್ಬೇಕು ಸರ್. ಎಲ್ಲ ಫ್ಯಾನ್ ಒಂದು 70 ಫ್ಯಾನ್ ತಿರುಗ್ತಿರ್ಬೇಕು ರೀ. ಅದ್ರಾಗ ಒಂದು 4 ಫ್ಯಾನ್ ಹಾಫ್ ಆನ್ ಅವರು ಅದು ಬಂದಾಗಂಗು ಇಲ್ಲ ಸರ್. ಒಂದು ಫಾಂಡ್ ಒಂದು 1/2 ತಾಸು ಬಂದಾದ್ರೂ ಇಡೀ ಕೃಷಿನೇ ಮೀನನ್ನೇ ಸಾಯ್ತೀವಿ ಸರ್. ನೀರು ತಿರುಗೋದ್ರಿಂದ ಏನು ಅನುಕೂಲತೆ ಆಗುತ್ತೆ ಅವು ಪ್ರಾಣಿಗಳಿಗೆ? ಅವು ಅವಕ್ಕೇನಾದ್ರಿ ಆಕ್ಸಿಜನ್ ಬರ್ತದೆ ಸರ್, ಆಕ್ಸಿಜನ್ ಕೊಡುತ್ತೆ ರೀ. ಕೆಳಗೇನಾದ್ರಿ ನೈಟ್ ಟೈಮ್ ಅಗಲತ್ತೇನಾದ್ರಿ ಬಿಸಿಲು ಅದು ಇರ್ತದಲ್ಲ ಸರ್, ಕವರ್ ಮಾಡ್ತದೆ ರೀ. ನೈಟ್ ಏನದ ಬಿಸಿಲು ಇರಂಗಿಲ್ಲ ರೀ, ಅದು ಆಕ್ಸಿಜನ್ ಮೂಲಕ ತೊಗೊಂತ ಸರ್, ಸಪ್ಲೈ ಚೆನ್ನಾಗತ್ತೆ ಸರ್. ಮತ್ತೆ ಈಗ ಆಹಾರ ಕೊಡ್ತಕ್ಕಂಥ ಪದ್ಧತಿ, ಯಾವ ಆಹಾರವನ್ನು ಕೊಡ್ತಾ ಇರಿ, ಎಷ್ಟು ಸಲ ದಿವಸಕ್ಕೆ 2 ಸಲ ಕೊಡಬೇಕು ಅನ್ನೋದನ್ನು ನಿಮಗೆ ಹೇಗೆ ಮಾಡ್ತಾ ಇದ್ದೀರಿ, ಏನೇನು ಆಹಾರವನ್ನು ಕೊಡ್ತಾ ಇದ್ರಿ ಸಿಗಡಿಗೆ? ಈಗ ಸಿಗಡಿಗೆ ಅವಂತಿ ಫೀಡ್ ಅಂತ ಬಂದು ಐತೆ ಸರ್. ಅದು ಫುಡ್ ಫೀಡ್ 1 ಅಂತೇಳಿ ಒಂದು 15 ದಿನ ಕೊಡ್ತೀವಿ ಸರ್. 2 ನಂಬರ್ ಬರ್ತದೆ ರೀ, 15 ದಿನ ಆಗಿಂದ ಮತ್ತೆ 30 ದಿನಕ್ಕೆ ಮತ್ತೆ 3 ಬರ್ತದೆ ರೀ, 3P ಅಂತ ಬರ್ತದೆ ರೀ. ಬೆಳಗ್ಗೆ ಏನದ 6:00 ಒಂದು ಫೀಡ್ ಕೊಡ್ತೀವಿ ಸರ್. ಮತ್ತೆ 12 ಗಂಟೆಗೆ ಒಂದ್ರಿ, 4 ಗಂಟೆಗೆ ಒಂದ್ರಿ, 6 ಗಂಟೆಗೆ ಒಂದ್ರಿ, 4 ಟೈಮ್ ಫೀಡ್ ಕೊಡ್ತೀವಿ ಸರ್. ಹೇಗೆ ಎಷ್ಟೆಷ್ಟು ಕೊಡಬೇಕು ಒಂದೊಂದು ಕೆರೆಗೆ ಅನ್ನೋದು ನಿಮಗೆ ಮೊದಲೇ ಟೆಕ್ನಿಷಿಯನ್ ಹೇಳ್ತಾರ, ಎಷ್ಟೆಷ್ಟು ಯಾವ ಥರ ಹಾಕ್ಬೇಕು ಅದನ್ನು? ಟೆಕ್ನಿಷಿಯನ್ ಹೇಳ್ಯಾರ ಸರ್, ಅದು ಒಂದು ಚಕ್ರಿ ಅಂತ ಬರ್ತದೆ ರೀ, ಅದು ಡೈಲಿ ಚೆಕ್ ಮಾಡ್ತಾರೆ ಸರ್. ಒಂದು ದಿನಕ್ಕೆ 1 ಕೆಜಿ ಹೆಚ್ಚಿಗೆ ಹಾಕ್ಯಂತ ಹೋಗ್ತದೆ ಸರ್ ಒಂದೊಂದು ಪಾಂಡಿಗೆ, ಅದನ್ನು ಆ ಪ್ರಕಾರ ಕೊಡ್ತೀವಿ ಸರ್. ಮತ್ತು ವಿಶೇಷವಾದಂಥ ಕಾಳಜಿ ಏನು ಇದಕ್ಕೆ, ಪ್ರಾಣ ಕಲ್ಟಿವೇಷನ್ನು ಮಾಡುವಂಥವ್ರು ಆಹಾರ ಕೊಡ್ತಕ್ಕಂಥದ್ದು ಇರ್ಬೋದು, ನೀರಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂಥ ಇರ್ಬೋದು, ಪ್ರತಿನಿತ್ಯ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಅದನ್ನು ಹೆಂಗೆ ನಿರ್ವಹಣೆ ಮಾಡ್ತೀರಿ? ಅದನ್ನು ಅದೇ ಸರ್, ಈಗ ಪ್ರತಿಯೊಂದಕ್ಕೂ ಟೆಕ್ನಿಷಿಯನ್ ಇರ್ತಾರೆ ಸರ್. ಅದು ಏನು ಪ್ರಾಬ್ಲಮ್ ಆಗ್ಯದ, ಬೆಳಗ್ಗೆ ಅಂತರೂ pH ಚೆಕ್ ಮಾಡ್ತೀವಿ ರೀ, ಮಧ್ಯಾಹ್ನ ಚಕ್ರಿ ಚೆಕ್ ಮಾಡಿದಾಗ ರೀ ಅದ್ರದ್ದು ಏನಂತ ಇವ್ರಿಗೆ ರಿಸಲ್ಟ್ ಗೊತ್ತಿರ್ತದೆ ಸರ್. ಫಿಶಿಂದ ಏನಾದರೂ ರೋಗ ಬಂದದ್ದು ಏನು ಪ್ರಾಬ್ಲಮ್ ಅಂತ ನೋಡೋದ್ರ ಮುಖಾಂತರ ಗೊತ್ತಾಗ್ತದೆ ಸರ್. ಈಗ ಹೆಂಗೆ ಡಾಕ್ಟ್ರ್ ಪೇಷಂಟ್ ನೋಡಿದ್ರೆ ಇದಾಗ್ಯದಂತ ಗೊತ್ತಾಗ್ತಲ್ಲ ರೀ, ಇಲ್ಲಿರೋಂಥ ವರ್ಕರಿಗೆ ಇದೇ ಪ್ರಾಬ್ಲಮ್ ಆಗ್ಯದಂತ ಹೇಳ್ತಾರೆ ರೀ. ಆ ರಿಪೋರ್ಟನ್ನು ಅಲ್ಲಿ ಅವರು ಮ್ಯಾಲ್ ಪಾಸ್ ಮಾಡಿದಾಗ ಮತ್ತೆ ಅದಕ್ಕೆ ಮೆಡಿಸಿನ್ ಚೇಂಜ್ ಮಾಡ್ಕೊಂತ ಹೋಗ್ತಾರೆ ಸರ್. ಹೇಗೆ ಅನಿಸ್ತದೆ ನಿಮಗೆ ಇದರಲ್ಲಿ ಕೆರೆಯಲ್ಲಿ ನೀರನ್ನು ಬದಲಾವಣೆ ಮಾಡಲಿಕ್ಕೆ ಹೇಳ್ತಾರೆ, ಅಥವಾ ಒಮ್ಮೆ ರಾಶಿಯಾಗೋರಿಗೆ ಇದೇ ನೀರು ಇರುತ್ತಾ ಹೇಗೆ ನೀರನ್ನು ಬಿಡ್ತಾ ಇರ್ತೀರಾ, ಮತ್ತೆ ಹೊರಗಡೆ ತತ್ವಾ ಹೊಸ ನೀರನ್ನು ಕೊಡ್ತಾ ಇರ್ತೀರಾ ಹೇಗೆ? ಇಲ್ಲ, ಹೊಸ ನೀರು ಕೊಡ್ತಿರ್ತೀವಿ ಸರ್, ಸ್ವಲ್ಪ ಡೈಲಿ ಒಂದು ಸ್ವಲ್ಪ ಕೊಡ್ತೀವಿ ರೀ. ನೀರು ಆವಿಯಾಗಿ ಹೋಗ್ತಿರ್ತದ? ನೀರು ಆವಿಯಾಗಿ ಹೋಗ್ತಿರ್ತದೆ ರೀ. ಸ್ವಲ್ಪ ಏನದ ಹಿಂಗ್ ತಿರ್ತದೆ ರೀ, ಸ್ವಲ್ಪ ಒಂದು 5-5% ವಾರಕ್ಕೆ ಒಂದ್ಸಲ ನೀರು ತೆಗೆದ್ರಿ, ಹೊಸ ನೀರು ಪ್ಲಸ್ ಮಾಡ್ಕೊಂತಿರ್ತ ನೀರು ತೆಗಿತಿರ್ತೀವಿ. ಅಂದ್ರೆ ಫೀಡ್ಸ್ ಎಲ್ಲ ನೀವು ಸ್ವಂತ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಫೀಡ್ಸ್ಗಳನ್ನು ತಂದು ಹಾಕೋದು? ಆ ಮಾರುಕಟ್ಟೆಯಲ್ಲಿ ನಮ್ದೇನು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಸರ್, ಏನಿಲ್ಲರಿ. ಅದು ನೆಕ್ಸ್ಟ್ ಏನು ನೋಡ್ಬೇಕು ಸರ್, ಈಗಂತೂ ಮಾರ್ಕೆಟ್ಲಿಂದನೇ ತಂದು ಮಾಡಕತ್ತೀವಿ. ಹೇಗೆ ಈಗ ಸಿಗಡಿ ನೋಡ್ರಿ, ಈಗ 15 ಎಕರೆದಲ್ಲಿ ಮಾಡಿದ್ದೀರಿ, ಮಾರಾಟ ವ್ಯವಸ್ಥೆ ಬಗ್ಗೆ ಏನಾದರೂ ನಿಮಗೆ ಮುಂದಾಲೋಚನೆ, ಅದು ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ? ಇದು ಮಾರಾಟದ ಬಗ್ಗೆ ಯಾರು ರೈತರೂ ವರಿ ಪಡಂಗಿಲ್ಲ ಸರ್. ಇದು ಆನ್ಲೈನ್ ಮಾರ್ಕೆಟ್ ರೀ, ಈ ಗೋಲ್ಡ್ ರೇಟ್ ಹೆಂಗೆ ನಮಗೆ ಡೈಲಿ ಡೈಲಿ ಬರ್ತಲ್ಲ ಸರ್, ಆ ಥರ ಒಂದು ಆ್ಯಪೇ ಬರ್ತದೆ ಸರ್ ಇದು. ಆ ಆ್ಯಪ್ನಾಗ ನಮಗೆ ಇವತ್ತು ಏನು ರೇಟ್ ಅದ, ನಾಳೆ ಏನು ರೇಟು, ಹಿಂದೆ ಏನು ರೇಟು, ಇನ್ನೂ ಒಂದು ವಾರದ ಏನಿತ್ತು ಅನ್ನೋದು ರಿಪೋರ್ಟ್ ಬರ್ತದೆ ರೀ. ಇದ್ರ ಪ್ರಕಾರನೇ ಪರ್ಚೇಸ್ ಮಾಡೋರು ಭಾಳ ಜನ ಅದಾರೆ ರೀ. ಆಲ್ರೆಡಿ ನಾವು ಈಗ ಇನ್ನೂ ನಮ್ಮದು ಕಲ್ಚರ್ ಬರೋಕೆ ಇನ್ನೂ 15 ದಿನ ಅದರಿ, ನಾವು ಸೇಲಿಗೆ ಹೋಗಕ್ರಿ. ಈಗ ನಮ್ಗೆ 4-5 ಜನ ನಮಗೆ ಕೊಡ್ರಿ ನಿಮ್ಗೆ ಕೊಡ್ರಿ ಅಂತಾರೆ ರೀ. ಹಾಂ, ಹೀಗೆ ಅಂತಾರೆ ರೀ. ಮತ್ತು ಪೇಮೆಂಟನ್ನು ರೀ ಏನು ಪ್ರಾಬ್ಲಮ್ ಇಲ್ಲ ರೀ, ಇಲ್ಲೇ ದುಡ್ಡು ಕೊಟ್ಟೆ ಕ್ಯಾಶ್ ಅಕೌಂಟಿಗೆ ಹಾಕಿದ ಮೇಲೆ ಡಿಸ್ಪ್ಯಾಚ್ ಅಂತ ಹೇಳ್ಯಾರ ಸರ್. ಅದನ್ನು ಅಂದರೆ ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇರೆ ಕಡೆನೇ ಹೋಗ್ಬೇಕಿದೆ, ಬೇರೆ ಕಡೆ ಸರ್. ಆಂಧ್ರದವರು ಇಂಥವರೇ ತೊಗೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್ ಮೆಟೀರಿಯಲ್, ಎಕ್ಸ್ಪೋರ್ಟ್ ಮೆಟೀರಿಯಲ್ ಸರ್. ಒಳ್ಳೆ ಗುಣಮಟ್ಟ ಪಡಿಬೇಕಾದ್ರೆ ಅದು 1 ಕೆಜಿಗೆ ಇಂತಿಷ್ಟು ಪೀಸ್ಗಳು ಬರಬೇಕು ಅಂತ ಇರ್ತದೆ. ಎಷ್ಟು ಪೀಸ್ ಬಂದರೆ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ? ಒಳ್ಳೆ ರೇಟ್ ಅಂದರೆ 20 ಕೌಂಟ್ ಸರ್. ಅದು 20 ಕೌಂಟ್ ಅಂತಂದ್ರೆ 800 ರೂಪಾಯಿ ರೇಟ್ ಆ ಸರ್ ಅದು. ಮತ್ತು 30 ಕೌಂಟ್ ಅಂದರೆ ಮತ್ತೆ 650 ರೂಪಾಯಿ ಆದ್ರಿ 30 ಕೌಂಟ್ ಅಂದರೆ. 40 ಕೌಂಟ್ ಅಂದರೆ 600-650 ಹಿಂಗೆ ಬರ್ತೀರಿ. 100 ಕೌಂಟಿಗೆ ಅಂತಂದ್ರೆ 760 ರೂಪಾಯಿ ಆದ್ರೆ ಸರ್ ರೇಟ್. 100 ಕೌಂಟ್ ಬಂದರೆ 1 ಕೆಜಿ ರೀ, 40 ಕೌಂಟ್ ಬಂದ್ರೆ 1 ಕೆಜಿ, ಅದಕ್ಕೆ 650 ರೂಪಾಯಿ ರೇಟ್ ರೀ. ಹಿಂಗೆ ಕೌಂಟ್ ಮೇಲೆ ರೇಟ್ ಸರ್. ಇದು ನಿಮ್ಮದು ಈಗ ಎಷ್ಟು ದಿವಸ ಅದು ಬಿಟ್ಟು ಎಷ್ಟು ಕೌಂಟ್ ಆಗ್ಬೋದು ನೋಡಿದ್ರೆ, ಟೆಸ್ಟ್ ಮಾಡಿದ್ರೆ ಎಷ್ಟು ಕೌಂಟನ್ನು ಗುರಿ ಇಟ್ಕೊಂಡಿರಿ ನೀವು? ನಮ್ಮದು ಈಗ 80 ದಿವಸ ತನಕ ಆಯ್ತು ಸರ್, ಈಗ ಡೈಲಿ ಲೆಕ್ಕ ಬರೋದ್ ಪ್ರಕಾರ. ಈಗೇನದ 150 ಕೌಂಟ್ ಇತ್ತು ಸರ್ ಮೊನ್ನೆ ಚೆಕ್ ಮಾಡಿದಾಗ, ಈಗ 120 ಕೌಂಟ್ ಬರ್ತದೆ ಸರ್. ಈಗ ಚೆಕ್ ಮಾಡಿದ್ರೆ 120 ಒಂದೊಂದ್ರಾಗ 100 ಅದಾವೆ ಸರ್, 100 ಅದಾವೆ ರೀ. ಎವರೇಜ್ ಆಗಿ 100-120 ರೀ. ನೆಕ್ಸ್ಟ್ ವೀಕ್ ಎಲ್ಲ ಸೇಲಿಗೆ ಬರ್ತದೆ ಸರ್ ನಮ್ದು. ಎಷ್ಟು ಆಗ್ಬೋದು ನೆಕ್ಸ್ಟ್ ವೀಕಲ್ಲಿ? ನೆಕ್ಸ್ಟ್ ವೀಕ್ ಈಗ ನಾವು ಎಲ್ಲ ಸೇಲ್ ಏನು ಮಾಡಲ್ಲ ಸರ್, ಒಂದು 2-3 ಟನ್ ತೆಗಿತೀವಿ ಸರ್ ಅಷ್ಟೇ. 3 ಟನ್ ತೆಗೆದು ಎಲ್ಲ 20-30 ಕೌಂಟಿಗೆ ಹೋಗೋಕ್ಕೆ ಎಲ್ಲ ಅದಕ್ಕೇನು ಬೇಕು ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ. ಈಗ ಇನ್ನೊಂದಿಷ್ಟು ದಿವಸ ತೆಗೆದ ಮೇಲೆ ಅದು ಒಂದು ಎಷ್ಟು ಕೌಂಟ್ ಆಗ್ಬೋದು, ಒಂದು 40 ಕೌಂಟ್ ಆಗತ್ತ? ಈಗ ನೆಕ್ಸ್ಟ್ ವೀಕ್ 100 ಕೌಂಟ್ ಆಗ್ತದೆ ಸರ್. ಈಗ 100 ಕೌಂಟಿಗೆ ಒಂದು ತೆಗಿತೀವಿ ಸರ್. ಈಗ 40-30 ಕೌಂಟ್ ಬರಕ್ಕೆ ರೀ ಮಿನಿಮಮ್ ಒಂದು 25 ಡೇಸ್ ಬರ್ತಾರೆ ಮತ್ತೆ ಬೇಕು ಸರ್. 25-30 ಡೇಸ್ ಬೇಕು ಸರ್. ಈಗ 15 ಎಕರೆದಲ್ಲಿ ದಿವಸ ಪ್ರತಿನಿತ್ಯ ಏನಾರು ಲೆಕ್ಕ ಹಾಕಿರಿ, ಆಹಾರಕ್ಕಾಗಿ ಎಷ್ಟು ಖರ್ಚಾಗತ್ತೆ ಮತ್ತು ಜೊತೆಗೆ ಒಟ್ಟಾರೆ ನಿರ್ವಹಣೆ ಖರ್ಚುಗಳು ಪ್ರತಿನಿತ್ಯ ಎಷ್ಟು ಆಗತ್ತೆ ಅಂತಕ್ಕಂಥದ್ದು ಒಂದು ಇದಕ್ಕೆ? ಇದು ಓವರಲ್ ಆಗಿ ಇದು ಫಾಂಡ್ ಬಿಟ್ಟು ಎಲ್ಲ ಬುಕ್ ಸರ್, 1 ಎಕರೆಗೆ ಮಿನಿಮಮ್ 6 ಲಕ್ಷ ರೂಪಾಯಿ ಖರ್ಚು ಬರ್ತದೆ ನೋಡಿ ಸರ್. ಒಂದು ಬೆಳೆ ತೆಗೆಯಕ್ಕೆ 6 ಲಕ್ಷ ರೂಪಾಯಿ ಬರ್ತದೆ. ಉತ್ಪಾದನೆ ಎಷ್ಟು ಆಗ್ಬೋದು 1 ಎಕರೆದಲ್ಲಿ 6 ಲಕ್ಷ ಖರ್ಚು ಮಾಡಿದ ಮೇಲೆ ಅದಕ್ಕೆ ಲಾಭ ಬೇಕು ನಮಗೆ? ಆಯ್ತು ಸರ್, ಲಾಭ ಐತೆ ರೀ, ಡಬಲ್ ಆಗ್ಬೋದು ರೀ, ಆಗ್ಬೋದು. 6-12 ಲಕ್ಷ ಬರ್ಬೋದು ರೀ, ಬರ್ತದೆ ರೀ ಅಷ್ಟು. ಇದು 100% ಗ್ಯಾರಂಟಿ. ಈಗ ನೋಡ್ರಿ, ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಂದಿದೆ. ಹಲವಾರು ಯುವಕರಿಗೆ ಮೀನು ಸಾಕಾಣಿಕೆ, ಸಿಗಡಿ ಸಾಕಾಣಿಕೆ ಮಾಡುವಂಥ ಇಲಾಖೆ ಯೋಜನೆಗಳಲ್ಲಿ ಸಾಕಷ್ಟು ಸಹಾಯಧನ ಕೊಡ್ತಾ ಇದೆ. ತಾವು ಇಲಾಖೆಯಿಂದ ಏನೇನು ಅನುಕೂಲತೆಗಳನ್ನು ಮಾಡ್ಕೊಂಡ್ರಿ, ಹೇಗೆ ಅನುಕೂಲ ಆಯ್ತು ನಿಮಗೆ ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ? ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆಯಿಂದ ಒಳ್ಳೆ ಅನುಕೂಲ ಅಂತ ಆಗ್ಯದ ಸರ್ ನಮ್ಗೆ. ಅದು ಒಳ್ಳೊಳ್ಳೆ ಸ್ಕೀಮ್ಗಳು ಅದಾವೆ ಸರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅದನ್ನು ಯುವಕರು ಏನಾಗ್ಯದ್ರಿ, ಒಂದು ಯುವಕರಿಗಾಗಲಿ ರೈತರಿಗಾಗಲಿ ನಾನು ಒಂದು ಮಾತು ಹೇಳೋದೇನಂದ್ರೆ, ಏನಪ್ಪ ಗೌರ್ಮೆಂಟ್ ಸ್ಕೀಮು, ಏ ಅದೇನಾಯ್ತದ ಮರ, ನಮ್ಮಿಂದ ಆಗಲ್ಲ, ಅದು ನಮಗೆ ಕೊಡಲ್ಲ, ಆಫೀಸರ್ ಸರಿ ಇಲ್ಲ, ಹಂಗೆ ಬರೀ ನಾವೇ ಏನು ಮಾಡ್ತೀವಿ ರೀ, ನಾವೇ ಮೈನಸ್ ಥಿಂಕ್ ಮಾಡಿರ್ತೀವಿ, ಅದು ನಮ್ಮ ತಪ್ಪು. ಎಲ್ಲ ಈಗ ಹೆಂಗಾದಂತಂದ್ರೆ ಎಲ್ಲ ಆಫೀಸರ್ನು ಹಂಗೆ ಅದಾರ್ರಿ, ಒಳ್ಳೆಯವ್ರು ಅದಾರ, ಮಾಡ್ತಾರೆ. ನಾವು ಹೋಗಿ ಕೇಳ್ಬೇಕು, ಹೇಳ್ಬೇಕು ರೀ, ಅವ್ರು ಆಫೀಸರ್ ಆದಾರೂ ನಮಗೆ ಕೋಆಪ್ರೇಟ್ ಮಾಡ್ಬೇಕು ರೀ, ಅವ್ರನ್ನು ಎಲ್ಲರೂ ಕೋಆಪ್ರೇಟ್ ಮಾಡ್ಯಾರ ನಮಗೆ. ಆಲ್ಮೋಸ್ಟ್ ನಮಗೆ ಸಬ್ಸಿಡಿ ಬರೋಕ್ಕೆ ಏನು ಬೇಕು ಎಲ್ಲ ನಮಗೆ ಆಗ್ಯದ ಸರ್. ಹೇಗೆ ನೀವು ಪ್ರಾರಂಭ ಮಾಡ್ಬೇಕಾದ್ರೆ ಏನೋ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿ ಬ್ಯಾಂಕ್ ಮುಖಾಂತರ ಲೋನ್ಗಳನ್ನು ತೊಗೊಂಡ್ರೆ, ಅಥವಾ ನಿಮ್ಮ ಸ್ವಂತ ದುಡ್ಡನ್ನು ಹಾಕಿ ಇದನ್ನು ಮಾಡಿದ್ರೆ? ಈಗ ಯಾಕಂದರೆ ಬ್ಯಾಂಕ್ ಮುಖಾಂತರ ಮಾಡಿದರೆ ಸಬ್ಸಿಡಿ ಯಾವುವೆಲ್ಲ ಬ್ಯಾಂಕಿನ ಸಾಲಕ್ಕೆ ಜಮಾ ಆಗ್ತವೆ, ಅನುಕೂಲತೆ ಆಗ್ತವೆ? ಹೌದು ಸರ್. ಈಗ ಏನಂತಂದ್ರೆ ರೀ, ನಾವು ಈ ಪ್ರಾಜೆಕ್ಟ್ ಮಾಡೋ ಹೊತ್ತಿನಾಗ ಎಲ್ಲ ಬ್ಯಾಂಕ್ಗಳಿಗೆ ತಿರುಗಾಡಿದೀವಿ ರೀ, ನಮಗೆ ಯಾವ ಬ್ಯಾಂಕ್ನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ. ಏ ರೈತರಿಗೆ ಲೋನ್ ಕೊಡಲ್ಲ ಅಂತ ಒಬ್ಬರು ಅನ್ನೋರು, ಅಗ್ರಿಕಲ್ಚರಿಗೆ ಕೊಡಲ್ಲ, ಮೀನು ಕೊಡಲ್ಲ ಅನ್ನೋರು. ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ SBI-ದವರಿಗೆ ಒಂದು ಫೋನ್ ಮಾಡಿ ಕೇಳಿದೀವಿ ರೀ. ಅವರು ರಾಯಚೂರು ಸುರೇಶ್ ಕುಮಾರ್ ಅವ್ರ ನಂಬರ್ ಕೊಟ್ಟರು, ಅವ್ರು ಕೇಳಿದ್ಕೊಂಡು ಭಾರಿ ಇಂಟ್ರೆಸ್ಟ್ ತೋರಿಸಿದ್ರಿ. ಇದು ಸತ್ಯ ಆದ ಸುಳ್ಳಾದ್ರಿ ಸರ್, ಇದು ನಮ್ಗೆ SBI ಇದ್ದು ನಮಗೇನು ತಿಳಿದಿಲ್ಲ ಅಂದೆ ರೀ. ಏ ಇಲ್ಲಪ್ಪ, ನಾನು ಎಲ್ಲ ಲೋನ್ ಮಾಡಿಸ್ಕೊಡ್ತೀನಿ, ನಿಮ್ಮ ಸಬ್ಸಿಡಿ ಅದ, ಭಾಳ ಹೆಲ್ಪ್ ಮಾಡಿದಾರೆ ಅವರೇ ಸರ್. ನಮಗೆ 1.5 ಕೋಟಿ ತನಕ ಲೋನ್ ಕೊಟ್ಟಾರೆ ರೀ. ಅವರು ಏನು ಫಂಡಿಂಗ್ ಮಾಡೋದ್ರಿಂದನೇ ನಾವು ಇದನ್ನು ಮಾಡೀವಿ ರೀ. ಕಡಿಮೆ ಬಿದ್ದಾಗ ಏನದು ಔಟ್ಸೈಡ್ ದುಡ್ಡು ತೊಗೊಂಡು ಬೇರೆ ಕಡೆಯಿಂದ ಕೈ ಸಾಲ ಅದು ಇದು ಮಾಡಿ ಇದು ವರ್ಕ್ ಮಾಡಿವಿ ನೋಡಿ. ಇಲಾಖೆಯಿಂದ ಸಬ್ಸಿಡಿನೂ ಬಂದು ತಮಗೆ? ಸಬ್ಸಿಡಿನೂ ಬಂದ ಸರ್. ಹೇಗೆ ಯುವಕರಿಗೆ ಏನು ಹೇಳ್ತೀರಿ ನೀವು? ಸಾಕಷ್ಟು ಯುವಕರು ದುಡ್ಡಿರತ್ತೆ, ಐಡಿಯಾಗಳಿರೋದಿಲ್ಲ, ಐಡಿಯಾನೂ ಇರ್ತವೆ ಎಲ್ಲ ಇರ್ತವೆ, ಆದರೆ ಮನಸ್ಸಿರೋದಿಲ್ಲ. ಎಲ್ಲೆಲ್ಲೋ ನೌಕರಿ ಮಾಡಬೇಕು, ಸಾಫ್ಟ್ವೇರ್ ಆಗಬೇಕು, ಹಾರ್ಡ್ವೇರ್ ಆಗಬೇಕು ಅಂತ ಓಡಾಡ್ತಿರ್ತಾರೆ. ಆಮೇಲೆ ಕೊನೆಗೆ ಪಗಾರ ಸಾಲದಿಲ್ಲ, ಲಗ್ನ ಆಗ್ತಾರೆ, ಏನೇನೋ ಆಗಿ ಏನೇನೋ ಸಮಸ್ಯೆಗಳು ಬಂದ್ಬಿಡ್ತವೆ. ಅಂಥ ಯುವಕರಿಗೆ ತಾವು ಯುವಕರಾಗಿ ನೋಡ್ರಿ ಇಷ್ಟೆಲ್ಲ ಒಂದು 15 ಎಕರೆದಲ್ಲೇ ವೇಸ್ಟ್ ಭೂಮಿಯಲ್ಲಿ ಸಿಗಡಿ ಸಾಕಾಣಿಕೆಯನ್ನು ಮಾಡಿ ಅದ್ಭುತವಾದಂಥ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಜೊತೆಗೆ ಸರ್ಕಾರದ ಯೋಜನೆ ಲಾಭವನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ನಮ್ಮ ಯುವಕರಿಗೆ ನಿಮ್ಮ ಕಿವಿ ಮಾತೇನು? ನಾನು ಒಂದು ಹೇಳೋದು ಏನಂದ್ರೆ ಸರ್, ಡಾಕ್ಟರ್ ರಾಜ್ಕುಮಾರ್ ಅವರು ಅದರಲ್ಲಿ ಸರ್ ಬಂಗಾರದ ಮನುಷ್ಯ ಪಿಕ್ಚರ್ ನೋಡ್ರಿ. ನಾನು ಈ ಬಿಸ್ನೆಸ್ನಾಗಲಿ ಅಗ್ರಿಕಲ್ಚರ್ನಾಗ ಯಾವುದೇ ಇರಲ್ರಿ ಮೈನಸ್ ವಿಚಾರ ಮಾಡಬಾರ್ದು. ಕಷ್ಟಪಡಬೇಕು, ದುಡಿಬೇಕು. ಒಂದು ವರ್ಷ, 2 ವರ್ಷ, 3 ವರ್ಷ ಯಾವುದೇ ಬಿಸ್ನೆಸ್ನಾಗೂ ಒಂದೇ ಸಲ ಲಾಭ ಬರಲ್ರಿ. ಒಂದು ಸಲ ಅದು ಕೈ ಹಿಡಿತು ಅಗ್ರಿಕಲ್ಚರ್ನಾಗ ಆಗಲಿ, ಇನ್ನೊಂದು 1 ವರ್ಷ ಲಾಸ್ ಆಗ್ಯದಂತ ಬಿಡಬಾರ್ದ್ರಿ. ಕುಗ್ಬಾರ್ದು, ಹಿಗ್ಬಾರ್ದು. ಕೆಲಸ ಮಾಡೋಕೆ ಏನು ಬೇಕು ಅದ್ರ ತಯಾರಿ ಮಾಡ್ಕೋಬೇಕು ರೀ. ಎಲ್ಲ ಸರ್ಕಾರದ ಯೋಜನೆಗಳು ಒಳ್ಳೊಳ್ಳೆ ಯೋಜನೆಗಳು ಅದಾವೆ ರೀ, ಫೀಲ್ಡಿಗೆ ಇಳಿಬೇಕು. ಯಾರು ಮಾಡ್ಯಾರಲ್ರಿ ಅವ್ರ ಬಳಿ ಟ್ರೈನಿಂಗ್ ಹೋಗ್ಬೇಕು ಫಸ್ಟು. ನಾವು ಅಗ್ರಿಕಲ್ಚರ್ ಎಷ್ಟು ಮಾಡ್ತೀವಿ ಅಂತಂದ್ರೆ ಇನ್ನೊಬ್ಬನ ಬಳಿ ಹೋಗಿ ನಾ ಯಾಕೆ ಇರ್ಬೇಕು, ನಾ ಯಾಕೆ ಟ್ರೈನಿಂಗ್ ತೊಗೋಬೇಕು ಅನ್ನೋದು, ಅದು ಆ ವಿಚಾರ ಇರಬಾರ್ದ್ರಿ ಮನುಷ್ಯ. ಆ ವಿಚಾರ ಇತ್ತಂತಂದ್ರೆ ಅಗ್ರಿಕಲ್ಚರ್ದಾಗ ಸಕ್ಸಸ್ ಆಗಲ್ಲ. ವಾರ 15 ದಿನ ತಿಂಗಳ್ರಿ ಅಲ್ಲಿ ನಾವು ಇರ್ಬೇಕು. ಆ ಅಗ್ರಿಕಲ್ಚರ್ ಯಾರು ಮಾಡ್ತಾರಲ್ಲ ಅವ್ರ ಬಳಿದ್ದು ಅವ್ರು ಏನು ತೊಗೊಂಡ್ರು, ಹೆಂಗೆ ತೊಗೊಂಡ್ರು ತಿಳ್ಕೊಂಡು ಆಫೀಸರು ಒಂದೊಂದು ಸಲ ರೆಸ್ಪಾನ್ಸ್ ಮಾಡ್ಲಕ್ಕೂ 10 ಸಲ ಅವ್ರಿಗೆ ಮೀಟಾಗಿ ಕನ್ವಿನ್ಸ್ ಮಾಡಿ ದುಡಿಯೋಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಈಗ ನೋಡ್ರಿ, ಇದಕ್ಕೆಲ್ಲ ನಿರ್ವಹಣೆ ಮಾಡಲಿಕ್ಕೆ 15 ಎಕರೆ ಪ್ರಾನ್ ಕಲ್ಚರ್ ಮಾಡ್ಕೊಂಡಿರ್ತಾವೆ, ನಿರ್ವಹಣೆ ಮಾಡಲಿಕ್ಕೆ ಜನ ಹೇಗೆ, ಎಷ್ಟು ಜನ ಲೇಬರ್ಸ್ ಇರ್ತಾರೆ ನಿಮ್ಮಲ್ಲಿ, ಹೇಗೆ ಮಾಡ್ತಾ ಇದ್ದೀರಿ? ಇಲ್ಲಿ ಒಂದು 6 ಜನ ಫೀಡ್ ಬಾಯ್ ಅಂತ ಬರ್ತಾರೆ ಸರ್. ಒಬ್ಬರು ಎಲೆಕ್ಟ್ರಿಷಿಯನ್ ಅಂತ ಬರ್ತಾರೆ ರೀ, ಒಬ್ಬರು ಸೂಪರ್ವೈಸರ್ ಸರ್, ಒಬ್ಬರು ಮ್ಯಾನೇಜರ್ ಇರ್ತಾನೆ ರೀ ಇದಕ್ಕೆ, ಒಬ್ಬರು ಏನದ ಸ್ಪೇರ್ ವರ್ಕರ್ ಬರ್ತಾರೆ. ಮಂದಿ ಉದ್ಯೋಗ ಕೊಟ್ಟಿರು ಒಟ್ಟು ಇಲ್ಲಿ ಟೋಟಲ್ ಇದು ಒಂದು 10 ಜನ ರೀ. ಒಂದು 4 ಜನ ಡೈಲಿ ಬೇಸಿಸ್ ಮೇಲೆ ಬರ್ತಾರೆ ಸರ್, ಒಟ್ಟು ಒಂದು 14 ಜನ ಸರ್ ಇಲ್ಲಿ ಕೆಲಸ. ಮತ್ತೆ ಇದಕ್ಕೆ ನೋಡಿ, 24 ಅವರ್ಸು ವಿದ್ಯುತ್ ಇರಬೇಕು, ಕರೆಂಟ್ ಇರಬೇಕು 24x7. ಹೇಗೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರೆ ಮತ್ತೆ ಅದಕ್ಕೆ ಈ ಪವರ್ ಸಪ್ಲೈ? ಈಗ ನಾವು 24x7 ಕರೆಂಟಿನ ಅಪ್ಲೈ ಮಾಡಿವ್ರಿ, ಕಲೆಕ್ಷನ್ ತೊಗೊಂಡಿವ್ರಿ, ಆ ಕಲೆಕ್ಷನ್ ಮೇಲೆ ನಡೆಸ್ತೀವ್ರಿ. 1 ಅವರ್ 2 ಅವರ್ ಕರೆಂಟ್ ಹೋದ್ರೂ ರೀ 2 ಜನ್ರೇಟರ್ ತಂದಿವಿ ಸರ್, ಅವು 125 125 2 ತಂದಿವ್ರಿ. ತಂದು ಈಗೇನು ಬ್ಯಾಂಕ್ನಾಗ ಲೋನ್ ಕೊಟ್ರಲ್ರಿ ಅದೇ ದುಡ್ಡು ಹಾಕಿ ತಂದಿವ್ರಿ. ತಂದು ಕರೆಂಟ್ ಹೋಯ್ತು ಅಂತಂದ್ರೆ ಅದನ್ನು ಜನ್ರೇಟರ್ ಹಾಕಿ ಚಾಲು ಮಾಡ್ತೀವ್ರಿ. ಈ ಸಿಗಡಿ ಕೃಷಿಗೆ ಹಾಫ್ ಆನ್ ಅವರ್ ಕರೆಂಟ್ ಹೋದ್ರೂ ನಡೆಯಲ್ರಿ, ನಡೆದಿಲ್ಲ. ರಾತ್ರಿ ಕಂಪಲ್ಸರಿ ಬೇಕು. ಹಗಲತ್ತು ಒಂದು 1/2 ತಾಸು ಹೋದ್ರೂ ರೀ ಟೈಮ್ ಇರ್ತದೆ ಸರ್. ಅದಕ್ಕೆ ಯಾವ ಟೈಮ್ದಾಗ ಫ್ಯಾನ್ ಹಾಕ್ಬೇಕು, ಯಾವ ಟೈಮ್ದಾಗ ಫೀಡ್ ಹಾಕ್ಬೇಕು, ಆ ಟೈಮಿಗೆ ಫ್ಯಾನ್ ಇರಲಾರ್ದಾಗ ಕರೆಂಟ್ ಹೋಗಿತ್ತಂದ್ರೆ ನಾವು ಜನ್ರೇಟರ್ ಚಾಲು ಮಾಡಬೇಕು ರೀ. ಫೀಡ್ ಅದು ಹೇಗೆ, ಬೋಟ್ ಮುಖಾಂತರ ಹಾಕ್ತಾರೆ? ಫೀಡ್ ಎಲ್ಲ ಬೋಟ್ ಮುಖಾಂತರ ಹಾಕ್ತೀವಿ ಬೋಟ್ ಸರ್. 5 ಫಾಂಡಿಗೆ 5 ಬೋಟ್ ತಿಂದೀವಿ ಸರ್, ಅವಕ್ಕೆ ಬಲಿ ಅದಾವ್ರಿ. ಎಲ್ಲ ಅದಕ್ಕೆ ಏನು ಬೇಕು ಎಲ್ಲ ತಯಾರು ಮಾಡ್ಕೊಂಡು. ಸಿಗಡಿ ಹಿಡಿಲಿಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡುವಾಗ ಹೇಗೆ, ಅದಕ್ಕೆ ಎಲ್ಲ ವ್ಯವಸ್ಥೆಗಳು? ಹಾರ್ವೆಸ್ಟ್ ಮಾಡಾಗ ಇದು ನೀರು ತೆಗಿತೀವ್ರಿ, ಬಲಿ ಅದಾವೆ ಸರ್. ಈ ಅದಕ್ಕೆ ಇವ್ರು ಬೇರೆ ಬರ್ತಾರೆ ಸರ್, ಮತ್ತೆ ಹಿಡಿಯೋರು ಬೇರೆ ಬರ್ತಾರೆ ಮತ್ತೆ ಆಂಧ್ರಲಿಂದ ಅವರು, ಅವ್ರನ್ನೇ ಕರೆಸ್ಬೇಕು ರೀ. ಅವ್ರಿಗೆ ಒಬ್ಬರಿಗೆ 2,000-3,000 ರೂಪಾಯಿ ಅಂತ ಆದ್ರೆ ಒಂದು ದಿನಕ್ಕೆ ರೀ, ಅವರೇ ಬರ್ಬೇಕು ರೀ. ಅವರೇ ಹಾರ್ವೆಸ್ಟ್ ಮಾಡಾಗನ ಅವರೇ ಬರ್ಬೇಕು ರೀ, ಸೀಡ್ ಶಿಫ್ಟಿಂಗ್ ಟೈಮ್ದಾಗನ ಅವರೇ ಬರ್ಬೇಕು ರೀ, ಅವರೇ ಬರ್ಬೇಕು. ಈಗ ಒಂದು ರಾಶಿ ಆಯ್ತು, ಒಂದು ಸಿಗಡಿ ಈಗ ಸಾಕಿರಲ್ಲ ನೀವು, ಅದನ್ನೆಲ್ಲ ತೆಗೆದ ಮೇಲೆ ಮಾರಾಟ ಆದಮೇಲೆ ಮುಂದೆ ಮತ್ತೆ ಬಿಡಬೇಕಾದಾಗ ಇದಕ್ಕೆ ಏನು ಉಪಚಾರ ಮಾಡಬೇಕಾಗುತ್ತೆ ಕೆರೆಗಳಿಗೆ? ಅದು ವೆರಿ ಇಂಪಾರ್ಟೆಂಟ್ ಬಿಡ್ರಿ ಸರ್. ಅದ್ರದ್ದು ಏನಾದಂದ್ರೆ ಕಲ್ಚರ್ ಎಲ್ಲ ಹಾರ್ವೆಸ್ಟ್ ಆಗಿಂದ್ರಿ, ನೀರೆಲ್ಲ ತೆಗೆದು ಒಣಗಿಸ್ಬೇಕು ರೀ, ಫುಲ್ ಒಣಗಿಸ್ಬೇಕು ರೀ. ಒಣಗಿಸಿ ಅದನ್ನು ಮತ್ತೆ ಟಿಲ್ಲರು ನೇಗಿಲು ಹೊಡೆದು ಲೆವೆಲ್ ಮಾಡಿ ಒಂದು ಮಂತ್ ಡ್ರೈ ಮಾಡ್ಬೇಕು ಸರ್. ಅದು ಡ್ರೈ ಮಾಡಿದ ಮೇಲೆ ಮತ್ತೆ ಲೆವೆಲ್ ಮಾಡಿ ನೀರು ಬಿಟ್ಟು ಮತ್ತೆ ನೀರು ಪ್ರೊಸೆಸ್ ಮಾಡ್ಬೇಕು ಸರ್. ಒಂದು 10-15 ದಿನ ನೀರು ಪ್ರೊಸೆಸ್ ಇರ್ತದೆ, ಆಗಿಂದ ಮತ್ತೆ ಸೀಡ್ ತಂದು ಬಿಡೋದಿರ್ ಸರ್. ಹ್ಞೂ ಸರ್. ವರ್ಷದಲ್ಲಿ ಒಂದೇ ಬೆಳೆನಾ ಇದು? ಇಲ್ಲ ಸರ್, ಇದು ಆ್ಯಕ್ಚುಲಿ 2 ಬೆಳೆ ಆಗ್ತದ್ರಿ ಮಾಡಿದ್ರೆ, 3 ಬೆಳೆನ ಆಗ್ತದ್ರಿ ಮಾಡಿದ್ರೆ, 4 ತಿಂಗಳಿಗೊಮ್ಮೆ ತೆಗೆಯೋದು. ನಮ್ಮದು ಲ್ಯಾಂಡ್ ಜಲ್ದಿ ಹಾರಲ್ಲಲ್ರಿ, ಹಿಂಗಾಗಿ ನಾವು ವರ್ಷಕ್ಕೆ 2 ಬೆಳೆನೇ ಟಾರ್ಗೆಟ್ ಮಾಡಿವಿ ಸರ್. ಈಗ ನೋಡ್ರಿ, ಈಗ ಮಾಡಿರಿ, ಈಗ ಹೊಸ್ತಾಗಿ ಒಂದು ಬೆಳೆ ಮಾಡಿದಿರಿ, ಮತ್ತೆ ಇನ್ನೂ ಇದನ್ನು ಬೆಳೆಸ್ಬೇಕಂತ ವಿಚಾರದೆ ನಿಮಗೆ, ಇನ್ನೂ ಜಾಸ್ತಿ ಮಾಡ್ಬೇಕು ನಾನು ಅಂತಕ್ಕಂಥದ್ದು. ಭಾಳಷ್ಟು ಲಿಂಗಸೂರು ತಾಲೂಕಿನಲ್ಲಿ ಏನಾಗಿದೆ ಅಂತಂದರೆ, ಭಾಳಷ್ಟು ವೇಸ್ಟ್ ಲ್ಯಾಂಡ್ ಭಾಳ ಇದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಲಿಂಗಸೂರು ತಾಲೂಕಿನಲ್ಲಿ ಪಾಳು ಬಿದ್ದಂಥ ಭೂಮಿ, ಸಾಕಷ್ಟು ಭೂಮಿ ಇದ್ದಕ್ಕಂಥದ್ದು ಸ್ಯಾಟಲೈಟ್ ಸರ್ವೆ ಮುಖಾಂತರ ಗೊತ್ತಾಗಿದೆ. ಇದಕ್ಕೆ ಇನ್ನೂ ನಿಮ್ಮ ಯಾಕಂದರೆ ಮುಂದುವರ್ಸ್ತಕ್ಕಂಥ ಆಲೋಚನೆಗಳು? ಇಲ್ಲ ಸರ್, ನಾನು ಇದ್ರಾಗ ಬಂದಂಥ ದುಡ್ಡು ನಾ ಇನ್ನೊಂದು ಲ್ಯಾಂಡು ಸಿಗಡಿಗೆ ಹೋಗೋರು ಸರ್. ನಮ್ಮ ಟಾರ್ಗೆಟ್ ಒಂದು 50-60 ಎಕರೆ ಮೇಲೆ ಆದರೆ, ಮಿನಿಮಮ್ 50 ಎಕರೆ ಅಂತೂ ನಾನು 3 ವರ್ಷದಾಗ ಮಾಡ್ಬೇಕಂತ ನನ್ನ ಕಾನ್ಸೆಪ್ಟ್ ಐತ್ರಿ. ಲಾಭ ಅಂತೂ ಐತ್ರಿ, ಸುಮ್ಮನೆ ಏನದ ಲಾಭ ಇಲ್ಲ ಅಂತ ಅನ್ಬಾರ್ದು. ನಾನು ಇನ್ನೊಂದು ಇವ್ರಿಗೆ ಎಲ್ಲ ಆಫೀಸರ್ಸ್ ಇವ್ರು ಯಾರು ಫಿಷರಿ ಡಿಪಾರ್ಟ್ಮೆಂಟು ಅಗ್ರಿಕಲ್ಚರ್ ಇವ್ರು ಏನು ಅದರಲ್ಲ ಸರ್, ಇವ್ರಿಗೊಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಯಾವ ಭಾಗದಾಗ ಇಂಥ ಲ್ಯಾಂಡ್ ಆದ್ರೆ ವೇಸ್ಟ್ ಭೂಮಿ ಎಲ್ಲಿ ಅದ ಅಲ್ಲಿ ಒಂದು ಮೀಟಿಂಗ್ ಮಾಡಿರಿ. ರೈತರದ್ದು ಸಂವಾದ ಮಾಡಿದ್ರೆ ಅಂದ್ರೆ ಏನಾಗ್ತದ ರೀ, ರೈತರಿಗೆ ತಿಳಿ ಹೇಳ್ಬೋದು ರೀ. ಅವರೇ ಮುಂದೆ ಬಂದು ಒಂದು ಕಮಿಟಿ ಮಾಡ್ಕೊಂಡು ನಮ್ಮಂತರನ್ನ ಕರೆಸಿ ಅಲ್ಲಿ ಮಾತಾಡಿಸಿ ನಿಮ್ಮಂತ ಆಫೀಸರ್ನ ಎಲ್ಲರನ್ನ ಕರೆಸಿ ರೈತರಿಗೆ ತಿಳುವಳಿಕೆ ಹೇಳಿದ್ರಿ, ಅವ್ರು ಮಾಡ್ತಾರೆ. ಯಾಕಂದ್ರೆ ಸಬ್ಸಿಡಿನೇ ಆದರೆ ಒಂದು ಎಕರೆಕ್ಕೆ 6-8 ಲಕ್ಷ ರೂಪಾಯಿ ಸಬ್ಸಿಡಿ ಆದ್ರೆ ಅದು ನ್ಯೂಸ್ ತೊಗೊಂಡು ಮಾಡ್ಬೋದು ರೈತರು, ಮಾಡಕ್ಕೆ ರೆಡಿ ಆರ್ರಿ. ರೈತರಿಗೆ ಸ್ವಲ್ಪ ತಿಳುವಳಿಕೆ ಹೇಳೋಂಥದ್ದು ಆಫೀಸರ್ಸ್ ಕೆಲಸ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್. ಈಗ ಒಂದು ಪ್ರಶ್ನೆ, ಈಗ ಸಿಗಡಿ ತಮ್ಮದು ಹಾರ್ವೆಸ್ಟಿಗೆ ಬಂದಿರುತ್ತೆ, ಹಾರ್ವೆಸ್ಟ್ ಆಗಲೇ ಹಾಗೆ ಸಿಗಡಿ ಕೆರೆಯಲ್ಲಿ ಉಳಿತು ಅಂತಂದರೆ ಏನು ಆಗುವ ಪಾಸಿಬಿಲಿಟಿಗಳಿರ್ತವೆ? ಅದು ಉಳ್ಯಕ್ಕೆ ಚಾನ್ಸ್ ಇಲ್ಲಲ್ಲ ಸರ್, ಉಳಿಲಾರ್ದಂಗೆ. ಒಂದೊಂದು ಪೀಸನ್ನು ಆದ್ರಿ 50 ರೂಪಾಯಿ 30 ರೂಪಾಯಿ ಆದ್ರಿ, ಅದು ಒಂದೊಂದು ಪೀಸ್ ರೀ. ಒಂದು ಪೀಸ್ ಹೊರಗೆ ಬರ್ತದಿಲ್ಲ ಅಂದ್ರೆ ಡೈಲಿ ನಮ್ಮವ್ರು ನೈಟ್ ಸತ್ಯಕ್ಕೆ ಬ್ಯಾಟ್ರ್ಯಾಗ ಚೆಕ್ ಮಾಡ್ತಾರೆ ರೀ. ಮತ್ತೆ ಇದಕ್ಕೆ ಏನಾದ್ರೂ ಕಾಟಗಳು, ಅದು ಏನಾದ್ರು ರೋಗಗಳು ಬರ್ತವೆ ಅಥವಾ ಪಕ್ಷಿಗಳ ಕಾಟ, ಕಳ್ಳ ಕಾಕರ ಭಯಗಳು ಅಂತವೆಲ್ಲ ಹೇಗೆ ಮಾಡ್ತಾ ಇದ್ದಾರೆ? ಕಳ್ಳ ಕಾಕರ ಭಯ ಅಂತ ಏನಿಲ್ಲ ಸರ್, ಸುತ್ತ ಫಿನಿಶಿಂಗ್ ಹಾಕಿವಿ ರೀ. ಅದಕ್ಕೆ ಕರೆಂಟ್ ಚಾರ್ಜ್ ಕೊಡ್ತೀವಿ ಒಮ್ಮೆ ನೈಟ್ ಹಂಗೇನ ನಮ್ಗನ್ಸಿದಾಗ. ಅದೇನದ ಯಾರನ್ನ ಮುಟ್ಟಿದ್ರೆ ಸ್ವಲ್ಪ ಶಾಕ್ ಹೊಡಿತಿದ್ರಿ, ಅದು ಇಟ್ಟಿವಿ ರೀ. ಮತ್ತೇನದ ಈ ಪಕ್ಷಿಗಳು ಬರ್ತವಲ್ಲ ಸರ್, ಅದಕ್ಕೆ ಒಬ್ಬ ಹುಡುಗನ ಇಟ್ಟಿವಿ ರೀ ಸರ್, ಪಕ್ಷಿ ಹೊಡೆಯಕಂತಾನೆ ಸಪ್ರೇಟ್ ಇಟ್ಟಿವಿ ರೀ. ಫೆನ್ಸಿಂಗ್ ಅದು ಮಾಡಿದ್ರಿ, ಫೆನ್ಸಿಂಗ್ ಖರ್ಚು ಎಷ್ಟು ಬಂತು? 15 ಎಕರೆ ಸುತ್ತು ಎಲ್ಲ ಫೆನ್ಸಿಂಗ್ ಹಾಕಿದಿರಿ? ಒಂದು 8 ಲಕ್ಷ ರೂಪಾಯಿ ಬಂತು ಸರ್ ಖರ್ಚು, 8 ಲಕ್ಷ ರೂಪಾಯಿ. ಹೇಗೆ ಫೆನ್ಸಿಂಗು ಏಜೆನ್ಸಿಗಳು ಇರ್ತಾವೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ರೆ ಹೇಗೆ? ಕಂಬ ಎಲ್ಲ ನಾವು ಇಲ್ಲಿ ಲೋಕಲ್ದಾಗ ಹೇಳಿ ಮಾಡಿಸಿದ್ವಿ ಸರ್, ಪ್ಯೂರ್ ಆರ್ಡರ್ ಕೊಟ್ಟು ಸೊಲ್ಲಾಪುರ್ಲಿಂದ ಫಿನಿಶಿಂಗ್ ವೈರ್ಗಳು ತರಿಸಿ ಇಲ್ಲೇ ಲೋಕಲ್ ಲೇಬರ್ ಕೈಯಲ್ಲಿ ಫಿಟ್ಟಿಂಗ್ ಮಾಡಿಸಿವಿ ಸರ್. ಮತ್ತೆ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಮೀನು ಕೃಷಿ ಮಾಡುವಂಥವ್ರಿಗೆ? ಯಾಕಂದರೆ ಸಿಗಡಿ ಕೃಷಿ ರಾಯಚೂರು ಜಿಲ್ಲೆಯಲ್ಲಿ ಭಾಳ ಕಡಿಮೆ, ಭಾಳಷ್ಟು ಜನ ಬೆರಳೆಣಿಕೆ ಅಷ್ಟು, ಒಂದು 2-3 ಮಂದಿ ಮಾಡ್ತಾರಷ್ಟೇ. ಈಗ ನೀವು ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ, ನಿಮ್ಮ ಒಂದು ಸಲಹೆ ಸೂಚನೆಗಳು ಮಾಡಬೇಕು ಅನ್ನೋರಿಗೆ ಮತ್ತು ಅಧಿಕಾರಿಗಳಿಗೆ ನಿಮ್ಮ ಒಂದು ಏನು ವಿಚಾರ? ನಮ್ದನಕ್ಕೆ ಏನಿಲ್ಲ ಸರ್, ಅದೇ ಈ ಥರ ಮೀಟಿಂಗ್ಗಳಾಗಬೇಕು ರೀ, ರೈತರಿಗೆ ಕನ್ವಿನ್ಸ್ ಮಾಡಬೇಕು. ಮಾಡೋರು ಭಾಳ ಜನ ಅದಾರ. ಏನೊಂದು ಪ್ರಾಬ್ಲಮ್ ಏನಾಗ್ಯದಂದ್ರೆ ರೈತರಿಗೆ ರೀ, ಈಗ ಎಲ್ಲ ಸೌಲಭ್ಯಗಳು ಸರ್ಕಾರ ಕೊಡಕತ್ತದ್ರಿ, ಸ್ಕೀಮ್ ಅದಾವ. ರೈತರಿಗೆ ಏನೊಂದು ಭಾವನೆ ಆಗಿಬಿಟ್ಟದ, ಏನಪ್ಪ ಸ್ಕೀಮ್ ನಮ್ಮಂಥರಿಂದ ಉಳದತ್ತ ನೋಮ್ರೆ, ಸಿಗಲ್ಲದು. ಈ ಒಂದು ಮನೋಭಾವನೆ ಭಾಳ ಜನರ ಹತ್ರ ಅದ್ರಿ. ಆ ಮನೋಭಾವನೆ ಏನದಲ್ರಿ, ಹೋಗ್ಲಾಡ್ತದ್ರಿ ಅದು. ನಾವು ಸ್ವಲ್ಪ ಕಷ್ಟಪಡ್ಬೇಕು ರೀ, ಅವರಿಗೆ ಆಫೀಸರ್ಸಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೇಳ್ಬೇಕು ರೀ, ಅವರು ನಮಗೆ ಹೇಳ್ಬೇಕು ಇದು ಸಿಗ್ತದ್ರಿ, ಏನು ಸಬ್ಸಿಡಿ ಸಿಗ್ತದ, ಇನ್ನೊಂದು ಮತ್ತೊಂದು ಏನು ಪ್ರಾಬ್ಲಮ್ ಇಲ್ಲ. ಮೀನು ಕೃಷಿ ಒಳ್ಳೆ ಕೃಷಿ, ಡಿಫ್ರೆಂಟ್ ರೀ, ಇದಕ್ಕೆ ಕಾಂಪಿಟೇಷನ್ ಕಡಿಮೆ ಆದ್ರಿ. ಈಗ ನಾವು ಗದ್ದೆ ಮಾಡ್ತೀವಿ ರೀ, ಗದ್ದೆ ಮಾಡಿದ್ರೆ ಎಲ್ಲ ಸೇರಿ ಒಂದು 50,000 ಲಕ್ಷ ಉಳ್ಯಲ್ಲ ರೀ, ಒಂದು ಬೆಳಿಗ್ಗೆ 15 ಎಕರೆಕ್ಕೆ. ಹಾಂ, ಉಳಿದೇ ಇಲ್ಲರಿ. ಹಿಂಗಾಗಿ ಮತ್ತೆ ಅದು ಪೊಯ್ಸನ್ ಇದು ರೀ, ಅದು ಭಯಂಕರ ಪೊಯ್ಸನ್ ಯೂಸ್ ಮಾಡ್ಬೇಕ್ರಿ ಅದು. ಮತ್ತೇನದ ಅದೆಲ್ಲ ಒಳ್ಳೆಯ ಆಹಾರ ಉತ್ಪಾದನೆ, ಇದು ಒಳ್ಳೆ ಆಹಾರ ನ್ಯೂಟ್ರಿಷನ್ ಫುಡ್ ಸರ. ಮತ್ತಿಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ದಾಗೆ ಇದ್ರದ್ದು ಕೊರತೆ ಸರ್, ಭಾಳ ಅಪೌಷ್ಟಿಕದ್ದು ಕೊರತೆ ಭಾಳ ಅದ್ರಿ. ಇದರಲ್ಲಿಂದ ಏನೇನು ಲಾಭ ಅದಂದ್ರಿ, ಅಪೌಷ್ಟಿಕತೆ ಓದ್ತದ್ರಿ ಫಿಶ್ ತಿನ್ನೋದ್ರಿಂದ. ಮತ್ತೇನದ ಇದರಲ್ಲಿಂದ ಮೆಡಿಸಿನ್ ಆತ ಸರ್. ಏ ಕೆಲವೊಂದಿಷ್ಟು ಜನ ನನಗೂ ಭಾಳ ಜನ ಹೇಳ್ಯಾರ, ಫಿಶ್ ಯಾಕೆ ಮಾಡಿದಪ್ಪ ನೀನು ಇಂಥವ, ಮತ್ತು ಅವಕ್ಕೆಲ್ಲ ಜೀವ ಹೊಡ್ದಂಗೆ ಆಗ್ತದ. ನೋಡ್ರಿ, ಅಗ್ರಿಕಲ್ಚರ್ ಅಂತ ಎಲ್ಲದ್ರಾಗೂ ಜೀವ ಇರ್ತದೆ ರೀ. ಈಗ ಜೋಳದಾಗನು ಇರ್ತದೆ, ಸಜ್ಜಾಗಿ ಇರ್ತದೆ, ಎಲ್ಲದ್ರಾಗ ಹಲ್ವಾರು ಸಾಯ್ತೇವೆ ರೀ. ಅದಕ್ಕೇನದ ಅವ್ರು ಹೇಳಾರ ಹೇಳ್ತಾರೆ ಸರ್, ಅದೇನು ಸಂಬಂಧ ಇಲ್ಲ. ನಾವೇನದ ಮೀನು ಕೃಷಿ ಡಿಫ್ರೆಂಟ್ ಕೃಷಿ ನೋಡಿ ಸರ್, ಇದು ಭಾಳ ಜನ ಇದಕ್ಕೆ ಹೋಗೋದು ಭಾಳ ಉತ್ತಮ. ಈಗ ಈ ಒಂದು ಸಿಗಡಿ ಸಾಕಾಣಿಕೆಯೊಂದಿಗೆ ಬೇರೆ ಬೇರೆ ಉದ್ಯೋಗಗಳನ್ನ ಏನೇನು ಮಾಡ್ತಾ ಇದ್ರಿ? ಕೃಷಿ ಇದೆ ತಮ್ಮದು, ಅದ್ರ ಜೊತೆ ಮತ್ತೆ ಬೇರೆ ಬೇರೆ ಏನೇನಿದೆ? ಕೃಷಿ ನಮ್ಮದು ಫರ್ಟಿಲೈಸರ್ ಶಾಪ ಸರ್, ಅದನ್ನು ನಮ್ಮ ತಮ್ಮ ಮಾಡ್ಕೊಂಡು ಹೋಗ್ತಾನೆ ರೀ. ನಮ್ಮದು ರಿಯಲ್ ಎಸ್ಟೇಟ್ ಆದರೆ ಕುಷ್ಟಗಿ ಲಿಂಗ್ಸೂರು ಅಲ್ರಿ, ರಿಯಲ್ ಎಸ್ಟೇಟ್ ಏನಿದೆ ನಮ್ಮ ಹುಡುಗರಿಗೆ ಹೆಚ್ಚಿನ ಸರ್ ಮಾಡ್ತಾರೆ. ನಾನೆಲ್ಲ ಮ್ಯಾನೇಜ್ಮೆಂಟ್ ಆ ಕಡೆ ಕಡೆ ತಿರುಗಾಡ್ತೀವಿ ರೀ, ಅಡ್ಡಾಡ್ಕೊಂತಿರ್ತೀವಿ ರೀ. ಒಂದು ಕ್ರಷರ್ ಒಂದು ಮಾಡಕತ್ತೀವಿ ಸರ್ ಮುಂದೆ ಭಾಳ. ಒಳ್ಳೆಯದು ಚನ್ಕುಮಾರ್ ಅವರು, ಇದುವರೆಗೆ ನಿಮ್ಮ ಸಿಗಡಿ ಸಾಕಾಣಿಕೆಯ ಅನುಭವಗಳನ್ನು ಸಾಕಷ್ಟು ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮಾದರಿಯ ಒಂದು ಸಿಗಡಿ ಸಾಕಾಣಿಕೆಯ ರೈತರಾಗ್ರಿ. ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳು ಮಾಡಬೇಕನ್ನುವಂಥವ್ರಿಗೆ ಏನಾದರೂ ಸಂಪರ್ಕ ಮಾಡಿ ನಿಮ್ಮಿಂದ ಮಾಹಿತಿಯನ್ನು ನಮ್ಮ ಕೇಳುಗರು ಯುವಕರು ಪಡಿಬೇಕಾಗಿತ್ತಂದ್ರೆ ನಿಮ್ಮ ಫೋನ್ ಸಂಖ್ಯೆನ ಒಮ್ಮೆ ಹೇಳಿ. ನನ್ನ ಫೋನ್ ಸಂಖ್ಯೆ ಬಂದು 7-5-99-99. ಇನ್ನೊಂದು ಸಲ ಹೇಳ್ತೀನಿ ಸರ್, 7-5-99-99. ಒಳ್ಳೇದು. ಇದುವರೆಗೆ ನಿಮ್ಮ ಸಿಗಡಿ ಸಾಕಾಣಿಕೆ ಅನುಭವವನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇದುವರೆಗೆ ಲಿಂಗ್ಸ್ಗೂರು ತಾಲೂಕಿನ ಚಿಕ್ಕ ಉಪ್ಪೇರಿ ಗ್ರಾಮದ ರೈತರಾದ ಚನ್ನಕುಮಾರ್ ಅವರ ಸಿಗಡಿ ಮೀನು ಕೃಷಿ ಅನುಭವಗಳನ್ನು ಕೇಳಿದ್ರಿ.

ಕಿಲಿಯಾರ ಅಭಿಮಾನ ಹಾಳೋ ಮಾಡದೆ ಬಿಡನಾ.